శ్రీమాన్ వెంకటనాథార్య కవితార్కిక కేసరీ వేదాంతాచార్య వర్యో మే సన్నిధత్తాం సదా హృది. నిగమాంత మహాదేశికర శ్రీమద్ గోపాల వింశతి స్తోత్రకే వేదాంత విద్వాన్ వేదాంత సారజ్ఞ కోటి కన్యాదానం శ్రీ కృష్ణదాతాచార్య స్వామియవర అద్భుతవాద భావప్రకాశిక ఎంబ ವ್ಯಾಖ್ಯಾನವನ್ನು ಅನುಭವಿಸುತ್ತಿದ್ದೇವೆ. ಅದರಲ್ಲಿ 14ನೆಯ ಶ್ಲೋಕ, ಹೃದಿ ಮುಗ್ಧ ಶಿಖಂಡ ಮಂಡನೋ ಲಿಖಿತಕ್ಕೇನ ಮಮೈಷ ಶಿಲ್ಪಿನ ಮದನಾತುರವಲ್ಲವಾಂಗನ ವದನಾಂಭೋ ಜದಿವಾಕರೋ ಯುವ. ಮದನಾತುರವಲ್ಲವಾಂಗನ ವದನಾಂಭೋಜ ದಿವಾಕರ. ಶ್ರೀಕೃಷ್ಣನಲ್ಲಿ ಉಂಟಾದ ವ್ಯಾಮೋಹದಿಂದ ಪೀಡಿತರಾದ ಗೋಪಾಂಗನೆಯರ ಮುಖ ಪದ್ಮಗಳಿಗೆ ಸೂರ್ಯನಂತಿರುವವನು, ಮುಗ್ಧ ಶಿಖಂಡ ಮಂಡನಃ ಮನೋಹರವಾದ ನವಿಲುಗರಿಗಳಿಂದ ಅಲಂಕೃತನೂ ಆದ ಯಶಃ ಯುವ, ಈ ನಿತ್ಯ ಯುವಕನಾದ ಶ್ರೀಕೃಷ್ಣನು ಮಮ ಹೃದಿ ನನ್ನ ಹೃದಯದಲ್ಲಿ ಕೇನ ಶಿಲ್ಪಿನ ಯಾವ ಶಿಲ್ಪಿಯಿಂದ ಲಿಖಿತ ಚಿತ್ರಿಸಲ್ಪಟ್ಟನು. ಈ ಶ್ಲೋಕದಲ್ಲಿ ಆಚಾರ್ಯರು ತಮ್ಮ ಹೃದಯದಲ್ಲಿ ಲಿಖಿತವಾದ ಆ ಭುವನ ಸುಂದರನ ರೂಪವನ್ನು ಸಂದರ್ಶಿಸಿ ಯಾವ ಚತುರನಾದ ಶಿಲ್ಪಿಯಿಂದ ಹೀಗೆ ಬರೆಯಲಾಯಿತು ಎಂದು ಆಶ್ಚರ್ಯಪಟ್ಟಿದ್ದಾರೆ. ಅವನಾಗಿಯೇ ತಮ್ಮನ್ನು ವರಿಸಿ ತಮ್ಮ ಹೃದಯದಲ್ಲಿ ತನ್ನ ಸುಂದರ ಮೂರ್ತಿಯನ್ನು ಚಿತ್ರಿಸಿರುವುದನ್ನು ಸಂದರ್ಶಿಸಿ ಬೆರಗಾಗಿದ್ದಾರೆ. ಹೃದಯದಲ್ಲಿ ಚಿತ್ರಿತವಾಗಿದ್ದರೂ ಅವನ ಅನುಗ್ರಹದ ಕಾರಣ ಕಣ್ಮುಂದೆ ಇರುವಂತೆಯೇ ಸಾಕ್ಷಾತ್ಕರಿಸಿದ್ದಾನೆ, ಅವನು ಸಾಕ್ಷಾತ್ಕರಿಸಿದ್ದೇನೆ ಅಂತ ಸ್ವಾಮಿ ದೇಶಿಗನಲ್ಲಿ ಅನುಭವಿಸಿದ್ದಾರೆ. ಅದರಿಂದಲೇ ಎದುರಿಗಿರುವವರನ್ನು ನೋಡಿದರೆ ಹೇಗೆ ನಾವು ಹೇಳ್ತೀವೋ ಹಾಗೆ ಯೇಷ ಶಿಲ್ಪಿನ ಯೇಷಃ ಎಂದು ನಿರ್ದೇಶಿಸಿದ್ದಾರೆ. ಅಖಂಡ ಬ್ರಹ್ಮಾಂಡ ಪ್ರಥಮತರ ಶಿಲ್ಪೀ ಸ ಭಗವಾನ್ ಸ್ವಯಂ ಪದ್ಮಾಜಾನಿಹಿ ವ್ಯಲಿಖದಿಹ ಚಿತ್ರಂ ಸ್ವವಿಷಯಂ ಎಂದು ಹೇಳಿದಂತೆ, ತಮ್ಮ ಭಾವನಾಚಿತ್ರ ಫಲಕದ ಮೇಲೆ ಅವನಿಂದಲೇ ಬರೆಯಲ್ಪಟ್ಟ ಶೀತಲಾನಂದಕರವಾದ ಆ ದೇವನ ಅಮೃತ ವಿಗ್ರಹವನ್ನು ಕಂಡು ಚಿತ್ರಕಾರನ ಕೌಶಲಕ್ಕೆ ಬೆರಗಾಗಿದ್ದಾರೆ ಆಚಾರ್ಯರು. ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿತವಾದ ಗೋಪಾಲಮೂರ್ತಿ ಗೋಪಿಯರ ಮುಖಪದ್ಮಗಳನ್ನು ವಿಕಾಸಗೊಳಿಸುವ ಬಾಲಸೂರ್ಯನಂತೆ ಶೋಭಿಸಿದ್ದಾನೆ ಎಂದು ಇಲ್ಲಿ ವರ್ಣಿಸಿದ್ದಾರೆ. ಹೃದಿ ಮುಗ್ಧ ಶಿಖಂಡ ಮಂಡನೋ ಲಿಖಿತಕ್ಕೇನ ಮಮೇಶ ಶಿಲ್ಪಿನ ಮದನಾತುರವಲ್ಲವಾಂಗನ ಮದನಾಂಭೋ ಜದಿವಾಕರೋ ಯುವ. ಶ್ಲೋಕ 15. ಮಹಸೇ ಮಹಿತಾಯ ಮೌಳಿನ ವಿನತೇನಾಂಜಲಿ ಮಂಜನತ್ವಿಷೇ ಕಲಯಾಮಿ ವಿಮುಗ್ಧವಲ್ಲವಿ ವಲಯಾ ಭಾಷಿತ ಮಂಜುವೇಣವೇ. ಅಂಜನತ್ವಿಷೇ, ಕಾಡಿಗೆಯಂತೆ ಶ್ಯಾಮಲವಾದ ದೇಹಕಾಂತಿಯುಳ್ಳವನು, ವಿಮುಗ್ಧವಲ್ಲವೀ ವಲಯಾಭಾಷಿತ ಮಂಜುವೇಣವೇ, ಲಜ್ಜಾವತಿಯರಾದ ಗೋಪಾಂಗನೆಯರ ಕೈಬಳೆಗಳಂತೆ ಇಂಪಾಗಿ ನಾದ ಮಾಡುವ ಕೊಳಲುಳ್ಳವನು, ಮಹಿತಾಯ ನಿತ್ಯಸೂರಿಗಳೇ ಮುಂತಾದವರಿಂದ ನಿತ್ಯವೂ ಸ್ತುತಿಸಲ್ಪಡುವವನು, ಮಹಸೇ ತೇಜೋರೂಪಿಯೂ ಆದ ಶ್ರೀಕೃಷ್ಣನಿಗೆ ವಿನತೇನ ಬಾಗಿದ ಮೌಳಿನ ಶಿರಸ್ಸಿನಿಂದ ಅಂಜಲಿಂ ಕಲಯಾಮಿ, ಕೈಜೋಡಿಸುತ್ತಾ ಪ್ರಣಾಮವನ್ನು ಮಾಡುತ್ತೇನೆ. ತಮ್ಮ ಹೃದಯದಲ್ಲಿ ಬಾಲಸೂರ್ಯನಂತೆ ಉದಯಿಸುತ್ತಿರುವ ದಿವ್ಯ ಸುಂದರ ಮೂರ್ತಿಯಾದ ಗೋಪಾಲನಿಗೆ ಆಚಾರ್ಯರು ಈ ಶ್ಲೋಕದಲ್ಲಿ ಭಕ್ತಿ ನಮ್ರರಾಗಿ ಅಂಜಲಿಯನ್ನರ್ಪಿಸಿದ್ದಾರೆ. ಸಾಂದ್ರವಾದ ಮೋಡದಂತೆ ನೀಲವಾದ ತೇಜಸ್ಸಿನಿಂದ ಶೋಭಿಸುವನವನು ಗೋಪಾಲನು ಮನೋಹರನಾಗಿ ವೇಣುಗಾನ ಮಾಡುವಾಗ ನೆರೆದ ಗೋಪಾಂಗನೆಯರು ತಮ್ಮ ಕರಪಲ್ಲವಗಳಿಂದ ಮೃದುವಾಗಿ ತಾಳ ಹಾಕುವರು. ಆಗ ಅವರ ಕೈಬಳೆಗಳು ಮಧುರವಾಗಿ ಶಬ್ದ ಮಾಡುವು. ಕೈಬಳೆಗಳ ಶಬ್ದದಿಂದೊಡಗೂಡಿ ಆ ಮುರಳಿಯ ನಾದ ಮತ್ತೂ ಮೋಹಕವಾಗುವುದು. ಹೀಗೆ ಮನಮೋಹಕನಾಗಿ ವಿರಾಜಿಸುವ ಸುಂದರ ಮೂರ್ತಿಗೆ ನಮಸ್ಕಾರವನ್ನರ್ಪಿಸಿದ್ದಾರೆ. ವಾಚಾಲಗಳಾದ ಗೋಪಿಯರ ಬಳೆಗಳು ಮೌನಗೊಂಡ ವೇಣುವನ್ನೂ ನುಡಿಯುವಂತೆ ಮಾಡುವುವು ಎಂದು ಸ್ತುತಿಸಿದ್ದಾರೆ. ಮಹಸೇ ಮಹಿತಾಯ ಮೌಳಿನ ವಿನತೇನಾಂಜಲಿ ಮಂಜನತ್ವಿಷೇ ಕಲಯಾಮಿ ವಿಮುಗ್ಧವಲ್ಲವಿ ವಲಯ ಭಾಷಿತ ಮಂಜುವೇಣವೇ. 16ನೇ ಶ್ಲೋಕ. ಜಯತಿ ಲಲಿತ ವೃತ್ತಿಂ ಶಿಕ್ಷಿತೋ ವಲ್ಲವೀನಾಂ ಶಿಥಿಲವಲಯ ಶಿಂಜಾ ಶೀತಳೈರ್ಹಸ್ತತಾಳೈಃ ಅಖಿಲ ಭುವನ ರಕ್ಷಾ ಗೋಪವೇಶಸ್ಯ ವಿಷ್ಣೋ ಅಧರಮಣಿ ಸುಧಾಯಾಮ್ ಅಂಶವಾನ್ ವಂಶನಾಳಃ. ಶಿಥಿಲ ವಲಯ ಶಿಂಜಾ ಶೀತಳೈಹಿ, ಸಡಿಲವಾಗಿ ಜಾರುವ ಕೈಬಳೆಗಳ ಶಿಂಜಾರವದಿಂದ ತಂಪಾದ ಪಲ್ಲವೀನಾಂ ಗೋಪಿಯರ ಹಸ್ತತಾಳೈಹಿ ಕೈತಾಳಗಳಿಂದ ಲಲಿತ ವೃತ್ತಿಂ ದಿವ್ಯವಾದ ಗಾನಕ್ರಮವನ್ನು ಶಿಕ್ಷಿತ ಕಲಿಸಲ್ಪಟ್ಟುದು ಅಖಿಲ ಭುವನ ರಕ್ಷಾ ಗೋಪವೇಶಸ್ಯ, ಸಕಲ ಲೋಕಗಳನ್ನು ರಕ್ಷಿಸಲು ಗೋಪಾಲನಾಗಿ ಅವತರಿಸಿದ ವಿಷ್ಣೋಹೋ ವಿಷ್ಣುವಿನ ಅಧರಮಣಿ ಸುಧಾಯಾಂ ಅಧರಮಣಿಯ ಅಮೃತದಲ್ಲಿ ಅಂಶವಾನ್ ಭಾಗವನ್ನು ಹೊಂದಿರುವುದೂ ಆದ ವಂಶನಾಳ ಬಿದಿರಿನ ಕೊಳಲು ಜಯತಿ ಸರ್ವೋತ್ಕೃಷ್ಟವಾಗಿರುತ್ತದೆ. ರಾಸಕ್ರೀಡೆಯಲ್ಲಿ ಅನೇಕ ನಟರೂಪಗಳನ್ನು ಧರಿಸಿ ಪ್ರತಿ ಗೋಪಿಯ ಮಧ್ಯದಲ್ಲಿ ಇದ್ದರೂ ರಾಸಗೋಷ್ಠಿಯ ಮಧ್ಯದಲ್ಲಿಯೂ ಸಹ ಗೋಪಾಲನು ಪ್ರತ್ಯಕ್ಷವಾಗಿಯೂ ಇರುತ್ತಾ ತನ್ನ ಕೊಳಲನ್ನು ಮನಮೋಹಕವಾಗಿ ಊದುತ್ತಾ ಎಲ್ಲರನ್ನೂ ನಲಿಸಿ ನಲಿದನು. ಗೋಪಾಲನ ದಿವ್ಯ ವೇಣುವಿನ ಭಾಗ್ಯವನ್ನು ಕೊಂಡಾಡಿದೆ ಈ ಶ್ಲೋಕದಲ್ಲಿ. ರಾಸಕ್ರೀಡೆಯಲ್ಲಿ ವೇಣುವಿಗೆ ಪ್ರಾಧಾನ್ಯ. ಗೋಪಿಯರನ್ನೆಲ್ಲ ಒಟ್ಟುಗೂಡಿಸಲು ಏಕೈಕ ಸಾಧನವಾದ ವೇಣುವಿಗೆ ಇಲ್ಲಿ ವಿಶೇಷವಾಗಿ ಜಯಕಾರವು ಪಠಿತವಾಗಿದೆ. ಇಲ್ಲಿ ವಲಯಗಳು ಹಸ್ತಗಳು ತಾಳ ಸಾಧನಗಳು. ವನ್ಯಗೋಪಾಲನಿಗೆ ಅರಣ್ಯದಲ್ಲಿ ಸುಲಭವಾಗಿ ದೊರಕುವ ವಂಶನಾಳವು ವಾದ್ಯವಾಗಿದೆ. ಸರ್ವಲೋಕಗಳ ರಕ್ಷಕನಾದ ವಿಷ್ಣುವೇ ಗೋಪಾಲನಾಗಿ ಅವತರಿಸಿ ಅಪೇಕ್ಷಿಸುವ ಭಕ್ತರಿಗೆಲ್ಲ ಸುಧೆಯನ್ನು ದೊರಕಿಸುತ್ತಾನೆ. ಕೂರ್ಮವೇಷನಾದ ಇವನೇ ಅಬ್ಧಿಮಥನದಿಂದ ದೇವತೆಗಳಿಗೆ ಅಮೃತವನ್ನು ದೊರಕಿಸಿದನು. ಈಗ ಗೋಪವೇಷದಿಂದ ದೇವಸ್ತ್ರೀಯರಾದ ಗೋಪಿಯರಿಗೆ ಅದರ ಸುಧೆ ದೊರಕಿತು. ಈ ಅಮೃತವಾದರೂ ರತಿ ಸರ್ವಸ್ವಭೂತವಾದ ಅಧರದ್ದೇ ಆದ ಕಾರಣ ಭೋಗ್ಯತಮವಾದುದಾಯಿತು. ಇಂಥ ಅಧರಾಮೃತವನ್ನು ಆಸ್ವಾದಿಸುವ ಆ ಮುರುಳಿಯ ಭಾಗ್ಯವೇ ಭಾಗ್ಯ ಎಂದು ಇಲ್ಲಿ ಸ್ತುತಿಸಿದ್ದಾರೆ. ಜಯತಿ ಲಲಿತ ವೃತ್ತಿಂ ಶಿಕ್ಷಿತೋ ವಲ್ಲವೀನಾಂ ಶಿಥಿಲವಲಯ ಶಿಂಜಾ ಶೀತಳೈರ್ಹಸ್ತತಾಳೈಃ ಅಖಿಲ ಭುವನ ರಕ್ಷಾ ಗೋಪವೇಶಸ್ಯ ವಿಷ್ಣೋ ಅಧರಮಣಿ ಸುಧಾಯಾಮ್ ಅಂಶವಾನ್ ವಂಶನಾಳ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾ ದೇಶಿಕಾಯ ನಮಃ.